ಅಯ್ಯೋ ಮಮ್ಮಿ, ನಿಮ್ಗಂತೂ ಜ್ವರವಿದೆ ಹಾಗೂ ಕೀಲುಗಳಲ್ಲಿ ನೋವಿದೆ, ಇದು ಚಿಕುನ್ಗುನ್ಯ ಇರಬಹುದು. ಹೌದು, ಚಿಕುನ್ಗುನ್ಯ ಲಕ್ಷಣಗಳೆಂದರೆ ತೀವ್ರವಾದ ಜ್ವರ, ತಲೆನೋವು ಮತ್ತು ಕೀಲುಗಳಲ್ಲಿ ತೀಕ್ಷ್ಣ ನೋವು ಇದ್ದರೆ ಸಮೀಪದ ಆರೋಗ್ಯ ಕೇಂದ್ರ ಇಲ್ಲ ಆಸ್ಪತ್ರೆಯನ್ನು ಸಂಪರ್ಕಿಸಿ. ಚಿಕುನ್ಗುನ್ಯಾಗೆ ಭಯಪಡಬೇಡಿ, ನಿಮ್ಮನ್ನು ಮತ್ತು ನಿಮ್ಮ ಕುಟುಂಬದವರನ್ನ ಸೊಳ್ಳೆ ಕಡಿತದಿಂದ ರಕ್ಷಿಸಿ. ಇದು ಆಕಾಶವಾಣಿ, ಈಗ ಸಮಯ 6:51. ರೈತ ಬಂಧವರಿಗಾಗಿ ಕಾರ್ಯಕ್ರಮ ಕೃಷಿರಂಗ. ಕೃಷಿರಂಗ ರೈತರಿಗಾಗಿ ಕಾರ್ಯಕ್ರಮ ಕಿಸಾನ್ ವಾಣಿ. ನೆಲ ಜಲ ಅನಲ ನಿಲ ಆಗಸಗಳ ಚೈತನ್ಯವ ಹಿಡಿದು ಸುಖಕ್ಕೆ ತಾ ಹಂಬಲಿಸುತ ಸಹಜೀವಿಯ ಸಖನಾಗಿ ಅನ್ನ ಯಜ್ಞ ಸಂಕಲ್ಪಿಸಿರುವವನೇ ನೇಗಿಲ ಯೋಗಿ ಅನ್ನ ಯಜ್ಞ ಸಂಕಲ್ಪ. ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತರ ಕಲ್ಯಾಣ ಮಂತ್ರಾಲಯ. ವೃಷ ಪಶುಗಳ ಶಿಶು ಸರ್ವ ಜನರ ಆರೋಗ್ಯಕ್ಕೆ ಸುದೆಹರಿಸಿ ವಶವಾಗದೆ ಬಳ ಸಂಚಿನ ಹೊಸ ಹೊಸ ತೆನ್ನುವ ವಂಚನೆಗೆ ತೃಷ ಇಲ್ಲದ ಸಿರಿ ಕೃಷಿ ಋಷಿ ತಾನಿವ ನೇಗಿಲ ಯೋಗಿ ತೃಷ ಇಲ್ಲದ ಸಿರಿ ಕೃಷಿ ಋಷಿ ತಾನಿವ ನೇಗಿಲ ಯೋಗಿ. ಶರಣು ಶರಣಾರ್ಥಿಗಳು. ರೈತ ಬಾಂಧವರೇ, ಇಂದಿನ ಈ ಕಾರ್ಯಕ್ರಮದಲ್ಲಿ ನೀವುಗಳು ಕೇಳಬಹುದು ಆತ್ಮನಿರ್ಭರ ಕೃಷಿ ಮತ್ತು ಆತ್ಮನಿರ್ಭರ ಭಾರತ ಕುರಿತು ಡಾಕ್ಟರ್ ಜಿಎಂ ಹಿರೇಮಠ ಅವರೊಂದಿಗೆ ಸಂದರ್ಶನವನ್ನು, ತದನಂತರ ಪೇಟೆಯ ಧಾರಣೆಯಿಂದ ದೊಪ್ಪಿನ ಪದಗಳನ್ನು, ನಂತರ ಪ್ರಾಯೋಜಿತ ಕಾರ್ಯಕ್ರಮ ಮೂಡಿಬರಲಿದೆ ಬೆಳೆಗಳ ಉತ್ಪಾದನೆಯಲ್ಲಿ ನ್ಯೂಯಲ್ಗಿ ಬೆಂಗಳೂರು. ಹಾಗಾದರೆ ಮೊದಲಿಗೆ ಒಂದು ವಾಣಿಜ್ಯ ಪ್ರಕಟಣೆಯನ್ನು ಕೇಳೋಣ. ಸಿಗುವುದು ಸಂತಸದ ಕ್ಷಣವು, ಕಳೆವುದು ಸುಖದಿಂದ ವೃದ್ಧಾಪ್ಯ. ರಕ್ಷಿತ ಆಗುವ ಅನ್ನದಾತ, ಸುರಕ್ಷಿತ ಆಗುವ ಅನ್ನದಾತ. ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ, 55-200 ರೂಪಾಯಿಗಳ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಆರಂಭದಲ್ಲಿ ಕೇಳೋಣ ಆತ್ಮನಿರ್ಭರ ಕೃಷಿ ಮತ್ತು ಆತ್ಮನಿರ್ಭರ. ರೈತ ಬಾಂಧವರಿಗೆ ನಮಸ್ಕಾರ. ರೈತ ಬಾಂಧವರು, ಇವತ್ತಿನ ಕಾರ್ಯಕ್ರಮದಲ್ಲಿ ಆತ್ಮನಿರ್ಭರ ಕೃಷಿ ಮತ್ತು ಆತ್ಮನಿರ್ಭರ ಭಾರತ. ಇತ್ತೀಚೆಗೆ ನಮ್ಮ ಕೇಂದ್ರ ಸರ್ಕಾರ ಆತ್ಮನಿರ್ಭರ ಭಾರತ ಅಂತಕ್ಕಂಥ ಒಂದು ಅಭಿಯಾನವನ್ನು ಪ್ರಾರಂಭ ಮಾಡಿದೆ. ಏನಿದು ಆತ್ಮನಿರ್ಭರ ಅಭಿಯಾನ, ಜೊತೆಗೆ ಆತ್ಮನಿರ್ಭರ ಕೃಷಿ ಮತ್ತು ಆತ್ಮನಿರ್ಭರ ಭಾರತ, ಯಾವ ಒಂದು ಪರಿಕಲ್ಪನೆ ಇದೆ, ಏನೆಲ್ಲ ಒಂದು ಅನುಕೂಲತೆಗಳು ಈ ಒಂದು ಯೋಜನೆಯಲ್ಲಿ ಅದಾವೆ ಅಂತ ರಾಯಚೂರು ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಅರ್ಥಶಾಸ್ತ್ರ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾದಂಥ ಡಾಕ್ಟರ್ ಜಿ ಎಂ ಹಿರೇಮಠ ಅವರು ನಮ್ಮೊಂದಿಗಿದ್ದಾರೆ. ಅವರಿಂದ ಈ ವಿಚಾರವಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ಮಾಹಿತಿಯನ್ನು ಮಾಡಿಕೊಳ್ಳೋಂಥ. ನಮಸ್ಕಾರ ಡಾಕ್ಟರ್ ಹಿರೇಮಠ ಅವರೇ. ನಮಸ್ಕಾರ. ಮೊದಲನೇದಾಗಿ ಹೇಳಿ, ಏನಿದು ಆತ್ಮನಿರ್ಭರ ಪರಿಕಲ್ಪನೆ, ಒಂದು ಹಿನ್ನೆಲೆಯನ್ನು ತಿಳಿಸಿಕೊಡಿ. ಇತ್ತೀಚೆಗೆ ಸಾಕಷ್ಟು ಆತ್ಮನಿರ್ಭರ ಭಾರತ ಅಂತ ನಾವೆಲ್ಲ ಹೇಳ್ತಿದ್ದೇವೆ, ಏನು ಇದರ ಪರಿಕಲ್ಪನೆ? ಈ ಆತ್ಮನಿರ್ಭರ ಪರಿಕಲ್ಪನೆಯ ಪರಿಚಯ ಮಾಡಿಕೊಳ್ಳುವಕ್ಕಿಂತ ಮುಂಚೆ, ನಮಗೆ ಗೊತ್ತಿದ್ದಂತೆ COVID-19 ಸಾಂಕ್ರಾಮಿಕ ಪಿಡುಗು ಸೃಷ್ಟಿಸಿರುವಂತಹ ಬಿಕ್ಕಟ್ಟು ನಿಯಂತ್ರಿಸುವುದು ಎಷ್ಟು ಮುಖ್ಯವೋ, ಇದರಿಂದಾಗುವ ನಕಾರಾತ್ಮಕ ಪರಿಣಾಮಗಳನ್ನು ತಡೆಗಟ್ಟಿ ಪ್ರತಿಯೊಬ್ಬ ನಾಗರಿಕನು ಸ್ವಾವಲಂಬಿ ಜೀವನ ನಡೆಸಲು ಸಹಾಯ ಮಾಡುವುದು ಅಷ್ಟೇ ಪ್ರಮುಖವಾಗಿದೆ. ಈ ಮಹಾಮಾರಿಯಿಂದ ಬಂದ ಬಳುವಳಿಗಳು ಎಂದರೆ ಮಾರುಕಟ್ಟೆ ಅಸ್ಥಿರತೆ ಮತ್ತು ಲಾಭ ಕಾಣಬಹುದು. COVID-19 ಬಂದ ನಂತರ 2020 ಹಣಕಾಸಿನ ವರ್ಷ ಇಳಿಯಿತು. ಅಷ್ಟೇ ಅಲ್ಲದೆ ನಿರುದ್ಯೋಗ ಸಮಸ್ಯೆಗಳಲ್ಲಿ ಉಲ್ಬಣ, ಪೂರೈಕೆ ಸರಪಳಿ ಮೇಲೆ ನಕಾರಾತ್ಮಕ ಪರಿಣಾಮ, ಸರ್ಕಾರದ ಆದಾಯದಲ್ಲಿ ಇಳಿಕೆ, ಪ್ರವಾಸೋ ಇದೆಲ್ಲನೂ ನೋಡಿ ಅದೇ ರೀತಿಯಾಗಿ ವಿದೇಶಿ ವ್ಯಾಪಾರದಲ್ಲೂ ಸಹಿತ ಇಳಿಮುಖವನ್ನು ನಾವು ನೋಡಿ. 3ನೇ ಹಂತದ ಲಾಕ್ಡೌನ್ ಅವಧಿಯ ನಡುವೆ 12 May 2020 ಇಬ್ಬರ ಭಾರತ ಅಭಿಯಾನದಡಿ ಘೋಷಿಸಿದ್ದಾರೆ. ದೇಶದ ಜನರನ್ನು COVID-19 ವೈರಸ್ನಿಂದ ಹೊರಬರಲು ಸಹಾಯ ಮಾಡುವುದರ ಜೊತೆಗೆ ದೇಶವನ್ನು ಸ್ವಾವಲಂಬಿ ಜೀವನದ ಆತ್ಮನಿರ್ಭರ ಅಂದ್ರೆ ಏನು? ಆತ್ಮನಿರ್ಭರ ಅಂದರೆ COVID-19 ಪಿಡುಗಿನ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಮತ್ತು ನಂತರದ ದಿನಗಳಲ್ಲಿಯೂ ಸಹಿತ ಎಲ್ಲ ಕ್ಷೇತ್ರಗಳಲ್ಲಿ ತೊಡಗಿಸಿಕೊಂಡಂಥ ಈಗ ನಾವು ವಿದೇಶಿ ವ್ಯಾಪಾರದ ಒಂದು ಶಾಸ್ತ್ರದ ಪ್ರಕಾರ ಪ್ರೊಟೆಕ್ಷನಿಸಂ ಅಂತ ಹೇಳ್ತೀವಿ. ಆ ಪ್ರೊಟೆಕ್ಷನಿಸಂ ವಿದೇಶಿ ನೇರ ಬಂಡವಾಳ ಹೂಡಿಕೆಗೆ ಮತ್ತು ತಂತ್ರಜ್ಞಾನ ವಿನಿಮಯ ಮಾಡಿಕೊಳ್ಳಲು ಅವಕಾಶ ಇರತಕ್ಕಂಥ ಸಂಪನ್ಮೂಲಗಳಲ್ಲಿ ಮಾತ್ರ ನಾವು ಅವಲಂಬನೆಯಾಗುವುದನ್ನು ತಪ್ಪಿಸೋದು. ಅಂದರೆ ನೀವು ಅಂದಂಗೆ ಈಗ ಆತ್ಮನಿರ್ಭರ ಭಾರತ ಅಭಿಯಾನ ಮತ್ತು ಮೇಕ್ ಇನ್ ಇಂಡಿಯಾ ಅಂತೇನು ಚಾಲು ಮಾಡಿದ್ರಲ್ಲ, ಇವು ಎರಡರ ನಡುವೆ ಏನಾದರೂ ಸಂಬಂಧ ಇದೆ ಅಂತ? ಉತ್ತೇಜಿಸಲು ಈಗ ಪ್ರಧಾನಮಂತ್ರಿಗಳು ಹೇಳಿದ ಹಾಗೆ ವೋಕಲ್ ಫಾರ್ ಲೋಕಲ್, ಸೊ ಹೆಚ್ಚಿನ ಈ ಒಂದು ಘೋಷವಾಕ್ಯದೊಂದಿಗೆ ಹೆಚ್ಚಿನ ಒಂದು ಪ್ರಾಮುಖ್ಯತೆಯನ್ನು ಕೊಡಲಾಗಿದೆ. ಸೊ ಈಗಳಲ್ಲಿ ದೇಶೀಯ ಉತ್ಪಾದನೆಗೆ ಪ್ರೋತ್ಸಾಹಿಸುವುದು ಅಂದ್ರೆ ಅದಕ್ಕೆ ಪೂರಕವಾಗಿರ್ತಕ್ಕಂಥದ್ದು ಇದು ಮೇಕ್ ಇನ್ ಇಂಡಿಯಾಗೆ ಪೂರಕವಾಗಿರತಕ್ಕಂಥದ್ದು ಆತ್ಮನಿರ್ಭರ. ಆತ್ಮನಿರ್ಭರ ಏನ ಮಾಡಲಾಗಿದೆ? ಆ ವಿಂಗಡಣೆಯನ್ನ ಈ 20 ಲಕ್ಷ ರೂಪಾಯಿ ಪ್ಯಾಕೇಜ್ ಅನ್ನ ಆಯಾ ವಲಯ ಮತ್ತು ರಾಷ್ಟ್ರೀಯ ಆದಾಯದಲ್ಲಿ ಅವುಗಳ ಪಾಲು ಯಾವ ರೀತಿ ಇದೆ ಅದನ್ನ ಗಮನಿಸಿ ಈ 5 ಹಂತಗಳಲ್ಲಿ ಇದನ್ನ ವಿಂಗಡಣೆ ಮಾಡಲಾಗಿದೆ. ಮೊದಲನೇ ಹಂತದಲ್ಲಿ ಸೂಕ್ಷ್ಮ ಮತ್ತು ಸುಮಾರು 5.94 ಲಕ್ಷ ಕೋಟಿ ರೂಪಾಯಿಗಳಷ್ಟು ಅನುದಾನ ಮಾಡಲಾಗಿದೆ. ಈ 29%. ಈ ಒಂದು ಅಂಶವನ್ನು ಮನಗೊಂಡು MSME ಎರಡನೇ ಹಂತದಲ್ಲಿ ಸುಮಾರು 3.1 ಲಕ್ಷ ಕೋಟಿ ರೂಪಾಯಿಯಷ್ಟು ವಲಸೆ ಕಾರ್ಮಿಕರು 2 ಲಕ್ಷ ಕೋಟಿ ರೂಪಾಯಿ ಒಂದು ಹಣವನ್ನು ನಿಗದಿ ಮಾಡಲಾಗಿದೆ. ಅದೇ ರೀತಿಯಾಗಿ ಮೂರನೇ ಹಂತದಲ್ಲಿ ಸುಮಾರು 1.5 ಲಕ್ಷ ಕೋಟಿ ಕೃಷಿ ಮತ್ತು ಕೃಷಿಗೆ ಪೂರಕವಾದ ಚಟುವಟಿಕೆಗಳಾದಂಥ ಹೈನುಗಾರಿಕೆ, ಪಶುಸಂಗೋಪನೆ ಮತ್ತು ಮೀನುಗಾರಿಕೆಗಳಿಗೆ ಸಹಾಯ ಮಾಡುವ ಉದ್ದೇಶದಿಂದ ಈ 1.5 ಲಕ್ಷ ಕೋಟಿ ಕಲ್ಲಿದ್ದಲು, ಖನಿಜಗಳು, ರಕ್ಷಣಾ ಉತ್ಪಾದನೆ, ವಾಯುಬಾಹ್ಯಾಕಾಶ ನಿರ್ವಹಣೆ, ಪರಮಾಣು ಶಕ್ತಿ ಇವು ಎಲ್ಲ 5 ಹಂತಗಳನ್ನು ಪರಿಗಣಿಸಿ ನಾವು 20 ಲಕ್ಷ ಕೋಟಿ ಅದರ ಗರೀಬ್ ಕಲ್ಯಾಣ ಯೋಜನೆ ಮತ್ತು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದ ಕ್ರಮಗಳು ಮೇಜರ್ಸ್ ಅಂತ ತಗೊಂಡಿದ್ದಾರೆ, ಅದರದ್ದು ಸುಮಾರು 9.94 ಲಕ್ಷ ಕೋಟಿ ರೂಪಾಯಿಗಳಷ್ಟು. ಇದು ಒಟ್ಟಾರೆ ಸೇರಿ 20 ಲಕ್ಷ ಪ್ಯಾಕೇಜ್ನ ಒಂದು ವಿಂಗಡಣೆ ಮಾಡಲಾಗಿದೆ. ಈಗ ಆತ್ಮನಿರ್ಭರ ಭಾರತ ಅಭಿಯಾನಕ್ಕೆ ಕೃಷಿ ಕ್ಷೇತ್ರ ಎಷ್ಟು ಮುಖ್ಯ ಅಂತಿರಲಿ, ತಾವು ಹೇಳಿದ್ರೆ ಈಗ 1 ಲಕ್ಷ ಕೋಟಿ ರೂಪಾಯಿಯನ್ನ ಕೃಷಿ ಕ್ಷೇತ್ರ ಅನ್ನೋದು ನಿಮ್ಗೆ ಹೇಳ್ತೀನಿ ಸರ್. ರಾಷ್ಟ್ರದ ಆದಾಯದಲ್ಲಿ ಕೃಷಿ ಕ್ಷೇತ್ರದ ಪಾಲು ಕೇವಲ 15%ದಷ್ಟಿದೆ. ಆದರೆ ಈ ಕ್ಷೇತ್ರವು ಪ್ರತ್ಯಕ್ಷ ಮತ್ತು ಪರೋಕ್ಷವಾಗಿ ಸುಮಾರು ಭಾರತವು ಜಗತ್ತಿನ 4ನೇ ಅತಿದೊಡ್ಡ ಕೃಷಿ ರಾಸಾಯನಿಕ ಉತ್ಪಾದಕ ರಾಷ್ಟ್ರವಾಗಿದ್ದು ಜಗತ್ತಿನ 10% ಜಾನುವಾರು ಸಂಪತ್ತು ಭಾರತದಲ್ಲಿದೆ ಮತ್ತು ಜಗತ್ತಿನಲ್ಲಿಯೇ ಅತಿ ಹೆಚ್ಚು ನೀರಾವರಿ ಪ್ರದೇಶ ಹೊಂದಿದ ರಾಷ್ಟ್ರವೆಂಬ ಹೆಗ್ಗಳಿಕೆಯೂ ಇದೆ. ಸೊ ಈ ಎಲ್ಲ ಸಕಾರಾತ್ಮಕ ಅಂಶಗಳು ಈ ಮಾಡಲಿಕ್ಕೆ ಅಥವಾ ಪ್ರೇರಣೆಯನ್ನು ಮಾಡಲಿಕ್ಕೆ ಸರ್ಕಾರ ಕೈಗೊಂಡಂಥ ಸುಧಾರಣೆಗಳ ಬಗ್ಗೆ ಹೇಳ್ತೀರಾ ಸ್ವಲ್ಪ? ಕೇಂದ್ರ ಸರ್ಕಾರವು 3 ಹೆಗ್ಗುರುತಿನ ಸುಧಾರಣೆಗಳನ್ನು ತಂದಿದೆ. ಮೊದಲನೇದಾಗಿ ಹೇಳಬೇಕಂದ್ರೆ ರೈತರ ಉತ್ಪನ್ನಗಳ ವ್ಯಾಪಾರ ಮತ್ತು ವಾಣಿಜ್ಯ, ಅದರ ಅವುಗಳ ಉತ್ತೇಜನ ಮತ್ತು ಸೌಲಭ್ಯ ಕೊಡುವ ಒಂದು ಸುಗ್ರೀವಾಜ್ಞೆ 2020ರಲ್ಲಿ ಪಾಸ್ ಮಾಡಿತ್ತು. ಇತ್ತೀಚೆಗೆ ಬಂತು. ಇದರ ಒಂದು ಸುಗ್ರೀವಾಜ್ಞೆ ಅಡಿಯಲ್ಲಿ ಉದಾರ ವ್ಯಾಪಾರ ಮಾಡುವುದಂತ ಒಂದು ಅಂದ್ರೆ ಲಿಬರಲೈಸ್ಡ್ ಟ್ರೇಡ್ ಇನ್ ಅಗ್ರಿಕಲ್ಚರ್ ಇರತಕ್ಕಂತಹ ತೊಡಕುಗಳನ್ನ ತೆಗೆದುಹಾಕುವುದು, ರೈತರಿಗೆ ಕೊಳ್ಳಲು ಮತ್ತು ಮಾರಾಟ ಮಾಡಲು ವಿಫಲವಾದ ಅವಕಾಶ ಇದೆ. ಇನ್ನು ಎರಡನೇದಾಗಿ ಹೇಳಬೇಕಂದ್ರೆ ರೈತರ ಉನ್ನತೀಕರಣ ಮತ್ತು ರಕ್ಷಣೆ, ಒಂದು ಬೆಲೆ ಭರವಸೆ ಮತ್ತು ಕೃಷಿ ಸೇವೆಗಳ ಒಪ್ಪಂದದ ಸುಗ್ರೀವಾಜ್ಞೆ ಇದು 2020ರಲ್ಲಿ. ಬೆಲೆಯ ಗೋಚರತೆ ಅಂದರೆ ಯಾವ ರೀತಿ ಬೆಲೆ ಇರಬಹುದು ಅನ್ನೋದು, ಹಾರ್ವೆಸ್ಟ್ ಕಟಾವು ಮಾಡಿದ ಬಳಿಕ ಬೆಲೆ ಒಂದು ಯಾವ ರೀತಿ ಒಂದು ಮುನ್ಸೂಚನೆಯನ್ನು ಕೊಡ್ತಕ್ಕಂಥದ್ದು ಅಲ್ಲೇ ಅದು ಭರವಸೆಯನ್ನು ನೀಡುತ್ತದೆ. ಅಂದರೆ ವಾಯ್ದಾ ಒಪ್ಪಂದಗಳ ಆಧಾರದ ಮೇಲೆ ಬೆಲೆ ನಿರ್ಧಾರಗಳು, ಮಾರುಕಟ್ಟೆ ಅಪಾಯಗಳನ್ನು ಕಡಿಮೆ ಮಾಡುವುದು, ಉತ್ತೇಜಿಸುವುದು ಈ ಒಂದು ಸುಗ್ರೀವಾಜ್ಞೆ ಅಡಿಯಲ್ಲಿ ಬರ್ತದೆ. ಇನ್ನು ಮೂರನೇದಾಗಿ ಹೇಳಬೇಕಂದ್ರೆ ಅಗತ್ಯ ಸರಪಳಿಗಳು, ಆಹಾರ ಸಂಸ್ಕರಣಾ ಕೈಗಾರಿಕೆಗಳು ಮತ್ತು ರಫ್ತು ಮೂಲಸೌಕರ್ಯ. ನಮ್ಮ ಕೇಂದ್ರ ಸರ್ಕಾರ ಒಂದು ಸಂದಿಗ್ಧ ಪರಿಸ್ಥಿತಿಯಲ್ಲಿ ಇದು ರೈತರ ಅನುಕೂಲಕ್ಕಾಗಿ ಮಾಡಿಕೊಟ್ಟಿದೆ, ತೆಗೆದಿಡಲಾಗಿದೆ. ಇದರ ಒಂದು ಉದ್ದೇಶ ಏನು? ಇದರ ಉದ್ದೇಶ ಏನಂತಂದ್ರೆ ಕೃಷಿ ಮೂಲಸೌಕರ್ಯ ನಿಧಿಯ ನೆರವಿನಿಂದ ಕೋಲ್ಡ್ ಚೈನ್ ಮತ್ತು ಕೊಯ್ಲೋತ್ತರ ನಿರ್ವಹಣಾ ಮೂಲ ಸೌಕರ್ಯಗಳನ್ನೊಳಗೊಂಡು, ಸ್ಟೇಟ್ ಮೂಲಸೌಕರ್ಯ ಅಂದರೆ ರೈತರ ಇರತಕ್ಕಂಥ ಜಾಗದಲ್ಲಿಯೇ, ರೈತರ ಮನೆ ಬಾಗಿಲು ಅಥವಾ ರೈತರ ಫಾರ್ಮ್ಗೆ ಸಮೀಪದಲ್ಲಿನೇ ಈ ಒಂದು ಸೌಕರ್ಯಗಳನ್ನು ಒದಗಿಸುವ ಉದ್ದೇಶದಿಂದ ಈ ಒಂದು ಮೂಲಸೌಕರ್ಯ ಬಳಕೆ ಅಥವಾ ಇದರ ಬಗ್ಗೆ ರೈತರು ಈ ಒಂದು ಯೋಜನೆಯ ನೆರವನ್ನು ಯಾವ ರೀತಿ ಪಡಿಬೋದು ಅಂತೀರಿ? ಒಂದು ಮೂಲಸೌಕರ್ಯ ಫಸಲು ಅಂದರೆ ಪೋಸ್ಟ್ ಹಾರ್ವೆಸ್ಟ್ ಟೆಕ್ನಾಲಜಿ ಅಂತ ಹೇಳ್ತೀವಲ್ಲ, ಅದರ ಒಂದು ಮ್ಯಾನೇಜ್ಮೆಂಟ್ ಸಲುವಾಗಿ ಈ ಗುಂಪುಗಳು, ಜಂಟಿ ಸಹಕಾರ ಸಂಘಗಳು, ವಿವಿಧ ಉದ್ದೇಶ ಸಹಕಾರ ಸಂಘಗಳು ಅಂದರೆ ಇಲ್ಲಿ ಸಂಘಗಳಿಗೆ ಮಾತ್ರ ಅಂದರೆ ಇಂಡಿವಿಜುವಲ್ ರೈತರು ಇದನ್ನು ಪಡ್ಕೋಬೋದಾ ಹೇಗೆ? ಅಂದ್ರೆ ಇಂಡಿವಿಜುವಲ್ ರೈತರು ಪಡಿಬಹುದು, ಆದ್ರೆ ಇದು ಬಹಳಷ್ಟು ಜನರಿಗೆ ತಲುಪುವ ಸಲುವಾಗಿ ಇದನ್ನ ಬಂಡವಾಳ ಹೂಡಿಕೆ ಅವರಿಗೆ ಒಂದು ಸೌಲಭ್ಯ ಕೊಡಲಿಕ್ಕೆ, ರೈತರಿಗೆ ಸೌಲಭ್ಯ ಕೊಡಲಿಕ್ಕೆ ಅನುಕೂಲ ಆಗ್ತದೆ. ಇನ್ನ ಕೃಷಿ ಪಡಿಬಹುದು, ಇಲ್ಲಿ ಒದಗಿಸಲಾಗಿದೆ ಅಂತೀರಿ? ಹಾ, ಇಲ್ಲಿ ಒದಗಿಸತಕ್ಕಂಥದ್ದಂದ್ರೆ ಸಮುದಾಯ ಆಧಾರಿತ ಕೃಷಿ, ಅಂದರೆ ಕಮ್ಯುನಿಟಿ ಬೇಸ್ಡ್ ಅಗ್ರಿಕಲ್ಚರ್ ಮಾಡ್ಬೇಕಂತೇಳಿ. ಆದಷ್ಟು ಸಮೂಹತ್ವದಿಂದ ಬಹಳ ಅನುಕೂಲ ಆಗ್ತದೆ. ಅದಕ್ಕೆ ಸಮುದಾಯ ಆಧಾರಿತ ಕೃಷಿ, ಆಮೇಲೆ ಶೈತ್ಯಾಗಾರಗಳ ನಿರ್ಮಾಣ ಮಾಡಲಿಕ್ಕೆ, ಗೋದಾಮು ನಿರ್ಮಾಣ ಮಾಡಲಿಕ್ಕೆ, ಆಮೇಲೆ ಆಹಾರ ಸಂಸ್ಕರಣಾ ಘಟಕ ಸ್ಥಾಪನೆ ಅಥವಾ ಇದ್ದಂಥ ಆಹಾರ ಸಂಸ್ಕರಣಾ ಘಟನೆಗಳ ವಿಸ್ತರಣೆಗೆ ಧನ ಸಹಾಯ ಇದರಲ್ಲಿ ಒದಗಿಸಲಾಗ್ತದೆ. ಮೂಲಸೌಕರ್ಯ ನಿಧಿ ಯೋಜನೆಯಿಂದ ರೈತರಿಗೆ ಯಾವ ರೀತಿಯ ಒಂದು ಅನುಕೂಲ ಆಗತ್ತಿಲ್ಲ? ಮುಖ್ಯ ಸಾಲವನ್ನು ಪಡೆದಂಥ ಸಂಘ ಸಂಸ್ಥೆಗಳು ಅಥವಾ ಯಾವುದೋ ಒಂದು ಯೋಜನೆಗೆ ಸಾಲ ಪಡೆದಂಥದ್ದು, ಸಾಲದ ಒಂದು ಬಡ್ಡಿ ಹೇಗಿರುತ್ತೆ? ಸಾಲದ ಮೇಲೆ, ಸಾಲದ ಮೇಲಿನ ಬಡ್ಡಿಯಲ್ಲಿ ಶೇಕಡಾ 3% ಕೇಂದ್ರ ಸರ್ಕಾರ ಸಬ್ಸಿಡಿಯನ್ನು ನೀಡುತ್ತದೆ. ಈಗ ಇನ್ನೊಂದು ವಿಷಯ ಏನು ಹೇಳಬೇಕಂತಂದ್ರೆ, ಈಗ ಮೂಲಸೌಕರ್ಯಗಳಂತ ನಾನು ಹೇಳಿದೆ ಮೊದಲಿಗೆ, ಅದೇ ತರನಾಗಿ ಅದರಲ್ಲಿ ಯಾವ್ಯಾವ ಬರ್ತವೆ ಅಂದ್ರೆ, ಹಳ್ಳಿಗಳಲ್ಲಿ ಉಗ್ರಾಣಗಳನ್ನು ಸ್ಥಾಪಿಸುವುದು, ಪ್ಯಾಕ್ ಹೌಸ್ ಮತ್ತು ಕೋಲ್ಡ್ ಚೈನ್ ನಿರ್ಮಾಣ ಮಾಡುವುದು, ರೈತರು ನೇರವಾಗಿ ಇದನ್ನ ಸಗಟು ಖರೀದಿದಾರರಿಗೆ, ಸಂಸ್ಕರಣಾಕಾರರಿಗೆ ಮತ್ತು ಗ್ರಾಹಕರಿಗೆ ಬಹಳ ರೀತಿ ಅನುಕೂಲ ಆಗ್ತದೆ. ಇನ್ನ ಕೃಷಿ ಮೂಲಸೌಕರ್ಯ ನಿಧಿ ಯಾವ ರೀತಿ ಆತ್ಮನಿರ್ಭರ, 1,00,000 ಕೋಟಿ ಕೃಷಿ ಮೂಲಸೌಕರ್ಯ ನಿಧಿಯನ್ನು ಸ್ಥಾಪನೆ ಮಾಡಿದರೆ, ಇದರಿಂದ ಕೃಷಿ ಮತ್ತು ರೈತ ಗುಂಪುಗಳಿಗೆ ಕೃಷಿ ಆಸ್ತಿ ನಿರ್ಮಾಣ ಮಾಡಲು ಮತ್ತು ಕೊಯ್ಲೋತ್ತರ ಫಸಲು ನಿರ್ವಹಣೆ ಮತ್ತು ಉತ್ಪನ್ನಗಳನ್ನು ಕೆಡದಂತೆ ಕಾಪಾಡುವುದರಿಂದ ರೈತರು ತಮ್ಮ ಹುಟ್ಟುವಳಿಗಳಿಗೆ ಹೆಚ್ಚಿನ ಬೆಲೆ ಪಡೆಯಲು ಸಾಧ್ಯವಾಗುವುದು. ಸೊ ಹೆಚ್ಚಿನ ಬೆಲೆ ಪಡೆಯುವುದರಿಂದ ಆದಾಯ ಹೆಚ್ಚಿಸಲಿಕ್ಕೆ ಸಾಧ್ಯ ಆಗ್ತದೆ. ಒಟ್ಟಾರೆಯಾಗಿ ಆತ್ಮನಿರ್ಭರ ಕೃಷಿಯು ದೂರದೃಷ್ಟಿಯನ್ನು, ಬಂಡವಾಳ ಹೂಡಿಕೆಗೆ ಅವಕಾಶಗಳನ್ನು ಒದಗಿಸುವುದು ಮತ್ತು ಭಾರತವನ್ನು ಜಗತ್ತಿನ ಒಂದು ಅಕ್ಷಯಪಾತ್ರವಾಗಿ ನಿರ್ಮಾಣ ಮಾಡಲು ಸಹಕಾರಿಯಾಗ್ತದೆ. ಒಳ್ಳೆಯದು ಡಾಕ್ಟರ್ ಜಿ ಎಂ ಹಿರೇಮಠ ಅವರೇ, ಇದುವರೆಗೆ ಆತ್ಮನಿರ್ಭರ ಕೃಷಿ ಯಾವ ರೀತಿ ಆತ್ಮನಿರ್ಭರ ಭಾರತವನ್ನು ಮಾಡಲಿಕ್ಕೆ ಸಹಕಾರಿ ಆಗತ್ತೆ ಅಂತಕ್ಕಂಥ ಒಂದು ಪರಿಕಲ್ಪನೆ ಇದುವರೆಗೆ ತಿಳಿಸ್ಕೊಟ್ರಿ. ರೈತರು ಈ ಒಂದು ಯೋಜನೆ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಪಡಿಬೇಕಾಗಿತ್ತಂದರೆ ತಮ್ಮ ಸಮೀಪದಲ್ಲಿರ್ತಕ್ಕಂಥ ರೈತ ಸಂಪರ್ಕ ಕೇಂದ್ರಗಳಿರ್ಬೋದು, ವಿವಿಧ ಇಲಾಖೆಗಳು ಬರ್ತವೆ, ತೋಟಗಾರಿಕೆ ಇಲಾಖೆ, ರೇಷ್ಮೆ ಇಲಾಖೆ, ಕೃಷಿ ಇಲಾಖೆ ಇಲಾಖೆವಾಗಿದ್ದಾವೆ. ಇಲ್ಲಿ ರೈತರು ಸಂಪರ್ಕ ಮಾಡಿ, ಸಾರ್ವಜನಿಕರು ಸಂಪರ್ಕ ಮಾಡಿ ಈ ಒಂದು ಆತ್ಮನಿರ್ಭರ ಯೋಜನೆಯ ಲಾಭವನ್ನು ಪಡ್ಕೊಳ್ಳಿ ಅಂತ ಹೇಳೋಣ. ಮಾಹಿತಿಯನ್ನು ಹಂಚಿಕೊಳ್ಳೋದಕ್ಕೆ ಎಲ್ಲ ಕೇಳುಗರ ಪರವಾಗಿ ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್. ಡಾಕ್ಟರ್ ಜಿ ಎಂ ಹಿರೇಮಠ್ ಅವರೊಂದಿಗೆ ಸಂದರ್ಶನವನ್ನು ಕೇಳಿದಿರಿ. ಸಂದರ್ಶಿಸಿದವರು ಡಾಕ್ಟರ್ ವಿ ಜಿ ಬಾವಲತ್ತಿ. ಹರ ಜೋಖಿಮ್ ಸೆ ನಿಕಲ್ ಕರ್ ಫಸಲ್ ಆಯ್ ಸಂಕಟ ಕೆ ಸಮಯ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನಾ ಕಿಸಾನೋ ಕೆ ಲಿಯೆ ವರದಾನ್ ಹೈ. ಅಬ್ ಸೂಖಾ ಪಡೆ ಯಾ ಬಾ ಪರ ಅಧಿಕತಮ ಭುಗತಾನ್ ಕಾ ವಾದಾ. ಯೋಜನಾ ಸೆ ಹರ್ ಸಾಲ್ ಜುಡ್ ರಹೇ ಹೈ 5 ಕರೋಡ್ ಸೆ ಜ್ಯಾದಾ ಕಿಸಾನ್. ಅಬ್ ಆಪ್ಕಿ ಹೈ ಬಾರಿ. ನಜದೀಕಿ ಕೃಷಿ ಕಾರ್ಯಾಲಯ, ಸಹಕಾರಿ ಸಮಿತಿ, ಬ್ಯಾಂಕ್ ಶಾಖಾ, ಅಧಿಕೃತ ಬೀಮಾ ಕಂಪನಿ ಯಾ ಜನ ಸೇವಾ ಕೇಂದ್ರ ಮೇ ಸ್ವೇಚ್ಛಾ ಸೆ ಕರಾ ಸಕತೆ ಹೈ ಪಂಜೀಕರಣ. ಫಸಲ್ ಬೀಮಾ ಪೋರ್ಟಲ್ ಯಾ ಫಸಲ್ ಬೀಮಾ ಆಪ್ ದ್ವಾರಾ ಭೀ ಕರಾಯಾ ಜಾ. ಕೃಷಿ ಏವಂ ಕಿಸಾನ್ ಕಲ್ಯಾಣ ಮಂತ್ರಾಲಯ, ಭಾರತ ಸರ್ಕಾರ. ಈಗ ಕೇಳೋಣ ಹವಾಮಾನ ಆಧಾರಿತ ಕೃಷಿ ಸಲಹೆಗಳನ್ನು. ಮೌಸಂ ಸೇವಾ, ಕೃಷಿ ವಿಶ್ವವಿದ್ಯಾಲಯ ರಾಯಚೂರು ಹಾಗೂ ಭಾರತ ಹವಾಮಾನ ಮುನ್ಸೂಚನಾ ಕೇಂದ್ರ ಬೆಂಗಳೂರು ಇವರುಗಳ ಜಂಟಿ ಪ್ರಸಾರದಂತೆ, ಪ್ರಸ್ತುತ ವಾತಾವರಣದಲ್ಲಿ ಕಡಿಮೆ ಉಷ್ಣಾಂಶ ಇರುವುದರಿಂದ ಯಾವುದೇ ಬೆಳೆಗಳಲ್ಲಿ ಮೊಗ್ಗು ಮತ್ತು ಕಾಯಿ ಉದುರುವುದು ಕಂಡುಬಂದರೆ 0.25 ml ಫ್ಲಾನೋಫಿಕ್ಸ್ ಅನ್ನು ಪ್ರತಿ ಲಾರಿ ಜೋಳ ಮತ್ತು ಸೂರ್ಯಕಾಂತಿ ಬೆಳೆಗಳ ಬಿತ್ತನೆಯನ್ನು ಆದಷ್ಟು ಬೇಗನೆ ಮಾಡಿ ಮುಗಿಸಬೇಕು. ಕಡಲೆ ಬಿತ್ತನೆಯನ್ನು 2nd ವಾರದಿಂದ November 2nd ವಾರದವರೆಗೆ ಬಿತ್ತನೆಯನ್ನು ಮಾಡಬಹುದು. ಕರಗಿಸುವ ಅಣುಜೀವಿಯಿಂದ ಬೀಜೋಪಚಾರವನ್ನು ಮಾಡಿ ಬಿತ್ತಿ. ಕಡಲೆಯನ್ನು ಬಿತ್ತಿದ ದಿನ ಅಥವಾ ಮರುದಿನ ಎಕರೆಗೆ 1.3 ಲೀಟರ್ ಪೆಂಡಿಮಿಥಲಿನ್ 30 EC ಅಥವಾ 0.8 ಲೀಟರ್ ಚೂಟುವುದರಿಂದ ಹೆಚ್ಚಿನ ಇಳುವರಿಯನ್ನು ಪಡ್ಕೋಬಹುದು. ಇನ್ನು ಹತ್ತಿ ಬೆಳೆಯಲ್ಲಿ ಕಾಯಿಕೊರಕದ ಹುಳು ಬಾಧೆ ಕಂಡುಬರುವ ಸಾಧ್ಯತೆ ಇರುವುದರಿಂದ ಹುಳುವಿನ ಹಾವಳಿಯನ್ನು ವೀಕ್ಷಿಸಲು ಪ್ರತಿ ಎಕರೆಗೆ 4-5 ಸಲ್ಫೇಟ್ 10 ಗ್ರಾಂ ಮತ್ತು 19-19-19-10 ಗ್ರಾಂ ಅನ್ನು ಹೂ ಬಿಡುವ ಹಂತ ಕಾಯಿಗಾಗಿ ತತ್ತಿನಾಶಕವಾದ ಪ್ರೊಫೆನೋಫಾಸ್ 2 ml ಅಥವಾ ಥಯೋಡಿಕಾರ್ಬ್ 0.6 ಗ್ರಾಂಗೆ 10 ಗ್ರಾಂ ಪಲ್ಸ್ ಮ್ಯಾಜಿಕ್ ಅನ್ನು ಸಿಂಪಡಿಸಬೇಕು ಹಾಗೂ 15 ದಿನಗಳ ನಂತರ ಮತ್ತೊಮ್ಮೆ ಸಿಂಪರಣೆಯನ್ನು ಮಾಡಬೇಕು. ಬೇಗ ಬಿತ್ತಿದ ಹಿಂಗಾರಿ ಜೋಳ 20-25 ದಿನಗಳ ಬೆಳೆಯಲ್ಲಿ ಬೆಳೆ ಮಾಡಲು 2 ಮಿಲಿಲೀಟರ್ ಫರ್ಫನೋಫಾಸ್ 50 EC ಅಥವಾ 2 ಮಿಲಿಲೀಟರ್ ಕ್ಲೋರೋಫೆರಿಫಾಸ್ ಬಿತ್ತಿದ 12-14 ದಿನಗಳ ನಂತರ ಸಿಂಪರಣೆಯನ್ನು ಮಾಡಬೇಕು. ಕಟಾವು ಮಾಡಿದ ಶೇಂಗಾ ಕಾಳುಗಳನ್ನು ಚೆನ್ನಾಗಿ ಬಿಸಿಲಿನಲ್ಲಿ ಒಣಗಿಸಬೇಕು. ಇದರಿಂದ ಕೀಟಗಳಿಂದ ಹಾಗೂ ಸೂಕ್ಷ್ಮಾಣು ಜೀವಿಗಳಿಂದ ಹುಳುಗಳಿಗೆ ಆಗುವ ಹಾನಿಯನ್ನು ತಪ್ಪಿಸಿ ಗುಣಮಟ್ಟವನ್ನು ಕಾಪಾಡಬಹುದು. ಕೆಲವೆಡೆ ಭತ್ತದ ಕಟಾವು ಕಾರ್ಯ ನಡೆದಿದ್ದು ಬಣವೆ ಹಾಕುವ ಮೊದಲು ರೈತ ಬಾಂಧವರು ಹುಲ್ಲನ್ನು ಚೆನ್ನಾಗಿ ಒಣಗಿಸಿ ಬಣವೆಯನ್ನು ಹಾಕಬೇಕು. ಭತ್ತದ ಹುಲ್ಲಿನ ಹೊರನ್ನು ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪಡಿಸಬೇಕು. ಮೆಣಸಿನಕಾಯಿಯಲ್ಲಿ ಬೂದಿ ರೋಗದ ನಿರ್ವಹಣೆಗಾಗಿ ಮೈಕ್ಲೋಬಿಟಾನಿಲ್ 0.4 ಗ್ರಾಂ ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪಡಿಸಬೇಕು. ಮೆಣಸಿನಕಾಯಿಯಲ್ಲಿ ಹೂ ಬಿಡುವ ಹಂತವು ಉದುರುವುದನ್ನು ತಡೆಗಟ್ಟಬಹುದು. ಪ್ರಸ್ತುತ ವಾತಾವರಣದಲ್ಲಿ ರಾತ್ರಿಯ ಉಷ್ಣತೆಯು ಕಡಿಮೆಯಾಗಿರುವುದರಿಂದ ಸಾಮಾನ್ಯವಾಗಿ ರಾತ್ರಿ ಸಮಯದಲ್ಲಿ ಉಷ್ಣಾಂಶ ಇಳಿಕೆಯಾಗಿರುವುದು ಸಹಜವಾಗಿ ಕಂಡುಬರುತ್ತಿದ್ದು, ಈ ತಿಂಗಳಿನಿಂದ ರಾಸುಗಳನ್ನು ಕಾಪಾಡಲು ದನದ ಕೊಟ್ಟಿಗೆ ಸುತ್ತಲೂ ಅವಶ್ಯಕತೆಗೆ ಅನುಗುಣವಾಗಿ ಜೋಳ ಅಥವಾ ಚರಣವನ್ನು ಮೇವಿನ ಜೊತೆ ಸಮನಾಗಿ ಬೆರೆಸಿ ಪಶುಗಳಿಗೆ ಕೂಡಿಸಬೇಕು. ಇನ್ನು ಹೆಚ್ಚಿನ ಮಾಹಿತಿ ಬೇಕಾಗಿತ್ತು ಅಂತ ತಿಳಿಸಬಹುದು. ಕೇಳಿದ್ರಲ್ಲ ರೈತ ಬಾಂಧವರೇ, ಇದುವರೆಗೆ ಹವಾಮಾನಾಧಾರಿತ ಕೆಲವು ಕೃಷಿ ಸಲಹೆಗಳನ್ನು, ಮತ್ತೆ ನಾಳೆ ಭೇಟಿಯಾಗನಲ್ಲ, ಅಲ್ಲಿವರೆಗೂ ನಮಸ್ಕಾರ. ಇದುವರೆಗೆ ಹವಾಮಾನ ಆಧಾರಿತ ಕೃಷಿ ಸಲಹೆಗಳನ್ನು ಕೇಳಿದಿರಿ. ಬಾರೀಕಿ ಯಾರ ಮಗಳ ಈಕಿನ ಕಂಡ ಸ್ತೋತ್ರಿಯೊಳ್ಳೆಯಿಕೆ ಏನು ಜಕ್ಕಿಲ್ಲಿಂತಿರುವಳ್ಳ ಏನು ಸುಖ ಮಾಡುವಳ್ಳು ಯಾರೀಕೆ ಯಾರ ಮಗಳ ಆಜಾರೀಕಿ ಯಾರ ಮಗಳು ಈಕಿನ ಕಂಡ ಬಂದಿತ್ತ ಬೋಳೇಕಿನ ಇಲ್ಲಿಗೆ ಬಂದ ಬಗೆ ಏನಿ ಅಳುವೋ ನಿನ ಇಲ್ಲಿಗೆ ಬಂದ ಇಲ್ಲಿಗೆ ಬಂದ ಬಗೆ ಏನಿ ಅಳುವೋ ನಿನ ಕೂಸನ್ನ ಸಣ್ಣ ಬಾಲ ಕನ್ನ ಒಬ್ಬ ಚಿನ್ನ ತಂಗಿ ಯಜ ಬಾಂಧವ ನೀನು ಒಬ್ಬ ಚಿನ್ನ ತಹಿ ತಂದಿ ಕುನ ಕೇಳ ತಂಗಿ ಮುಖ ಕಿನ್ನಳಾಗಿ ಕುಂತಿ ಅಪ್ಪ ಮಾಸ್ತರ ಕೇಳರಿ ನೀವ ಕೇಳ್ತೀನೋ ನನ ಎನ್ನ ಗಂಡ ನಬೆನ್ನತೆ ಬಂದೇನ ಅಣ್ಣ ಯದಿ ಒಡೆದು ಹೌ ಅರೆ ಕೈದಾನೇನ ಮನಿ ಬಿಟ್ಟ ಮುಂದಕ್ಕೆ ಬಂದೇ ನನ್ನ ಬಿಟ್ಟ ಹೋದಂತನ ಕಂತ ನನ್ನ ಅವರು ಮಾಡ್ಯಾರೇನ ಅಣ್ಣ ಮಾನ ಮರ್ಯಾದಿ ಅವರು ಮಾಡ್ಯಾರೇನ ಏ ತಂಗಿ ಬರೆಯಾತಕ್ಕೆ ಮಾಡ್ತಿದೋ ಹನೋ ಮನೇನ ಮಾಡ್ತಿದೋ ಅನೋ ಮನೇನ ಗಾಡಿ ಬಂದ ಮೇಲೆ ಕುಂತ ಈಗ ಗಾಡಿ ಬಂದ ಮೇಲೆ ಕುಂತ ಗೊಂಡ ಹೋಗುವ ನೀನೇನ ಗಾಡಿ ಬಂದ ಮೇಲೆ ಕುಂತ ಇನ್ನ ಯಾವ ಊರಿಗೆ ಕೊಟ್ಟೈತೆ ಹಿಡಿಯವ್ವ ಜೈರವನೇನ ನೀನೆ ಬರುವ ಕೋಣೆಯ ಒಳಗೆ ಶಿವನಿನ್ನ ಬಾಳ ಚಲುವ ನವ್ವ ಶಿವನಿನ್ನ ಮಗ ನಿನ್ನ ರೂಪ ಕುಣಿವೆ ಚಂದ್ರಮಾನಂತೆ ರೂಪ ನಿನ್ನ ರೂಪ ಕುಣಿವೆ ಚಂದ್ರಮಾನಂತೆ ಸರಿ ಪುಣ್ಯ ಬರ್ತೈತೋ ನಿಮಗೆ ಯಾವ ಗಾಡ್ಯಾಗ ಕುಂದರ ಸರಿ ಪುಣ್ಯ ಬರ್ತೈತೋ ನಿಮಗೆ ನನ್ನ ತೊರ ಮೈಗೆ ಹೋಗುವೆ ಮುಖ್ಯ ಬಂದು ನಾನೇ ಹೋಗು ಚೀಕೀಟ ಕೋಡರೆ ಕುಂದ್ರುವೆ ಗಾಡಿಯ ನರಿಮಣಿ ಕೇಳ ಜರ ಕೇಳ್ತೀನೋ ನಾ ನಿನ್ನಗೆ ನರಿಮಣಿ ಕೇಳ ಜರ ಕೇಳ್ತೀನ ಈಗ ನನ್ನ ಮನಸ್ಸು ನಿನ್ನ ಮೇಲೆ ಹಾಗೆಯ್ತು ಸುಂದಾರೇನ ನನ್ನ ಮನಸ್ಸು ನಿನ್ನ ಮೇಲೆ ಹಾಗೆಯ್ತು ಸುಂದಾರಿ ಇದುವರೆಗೆ ಕುಷ್ಟಗಿ ತಾಲೂಕಿನ ತಾವರಗರ ಗ್ರಾಮದ ಭರ್ಮಪ್ಪ ಹಾಗೂ ಸಂಗಡಿಗರಿಂದ 7:25 ಕೃಷಿರಂಗ ಕಾರ್ಯಕ್ರಮ ಮುಂದುವರಿಯುವುದು. ನುವಾಲ್ಗಿ ದ್ರಾವಣ ರೈತರ ಕಲ್ಯಾಣ ಎಲ್ಲ ಬೆಳೆಗಳಿಗೆ ಕೊಡುಗೆ ಬಳಸುವ ಪೋಷಕ ದ್ರಾವಣವಾದ ನುವಾಲ್ಗಿ ಬಳಕೆ ಹಾಗೂ ಲಭ್ಯತೆ ಕ್ಷಕರು ನುವಾಲ್ಗಿ ನ್ಯಾನೋ ಬಯೋಟೆಕ್ ಸಂಸ್ಥೆ ಬೆಂಗಳೂರು. ಕೆಳಗರೆ ಏಲಕ್ಕಿ ಮತ್ತು ಕಾಫಿಯನ್ನ ಸ್ವಲ್ಪ ಜಾಗದಲ್ಲೇ ಬೆಳೆಯುತ್ತಿರುವ ಸೋಮವಾರಪೇಟೆ ತಾಲೂಕು ತಾಕೇರಿಯ ಕ್ರಮಗಳನ್ನ ಜಾಹೀರಾತನ್ನ ಆಲಿಸಿಕೊಂಡು ಹಾಸನಕ್ಕೆ ಹೋಗಿ ಹುಡುಕೊಂಡು ತೆಗೆದುಕೊಂಡು ಬಂದು ಉಪಯೋಗಿಸ್ಕೊಂಡು ಮಂಕಾಗ್ತವಂತ ಅನ್ಕೊಂಡು ಪ್ರಸ್ತಾಪ ಮಾಡಿದ್ರು. ಕೇಳಿ ಇಂದಿರಾ ಅವರ ಮಾತುಗಳನ್ನ. ಹೇಳಿಮ್ಮ, ಒಟ್ಟು ಎಷ್ಟು ಏಲಕ್ಕಿ ಉಂಟು? ಏಲಕ್ಕಿಯನ್ನ ಎಷ್ಟು ವರ್ಷದಿಂದ ಬೆಳೀತಿದ್ರಿ? ಕಾಫಿಯನ್ನ ಏಲಕ್ಕಿ ಜೊತೆಗೆ ಹಾಕೊಂಡಿದ್ರೆ ಹೇಗೆ? ಏಲಕ್ಕಿನೇ ಬೇರೆ ಹಾಕಿದೀವಿ, ಮಧ್ಯೆ ಗಿಡ ಹೋದಲ್ಲಿ ಕಾಫಿನ ಬೇರೆ ಸಪರೇಟ್ ಮಾಡ್ಕೊಂಡಿದ್ವಿ. ನುವಾಲ್ಗಿ ಹೇಗೆ ಪರಿಚಯ, ಎಷ್ಟು ಸಾರಿ ಬಳಕೆ ಮಾಡ್ಕೊಳ್ತೀರಿ? ನಾವು ಆಗೊಂದೇ 4-5 ಸರಿ ಹೊಡೆದ್ವಿ, ಎಲ್ಲ ಚೆನ್ನಾಗಿ ಬಂತು. ಯಾಸೆ ಇಲ್ಲವಾ ಲಾಸ್ಟ್ ಗಿಡದ ಬಳಿಕ ನೀವು ಕಂಡ ಪರಿಣಾಮಗಳು ಏನೇನು ಈ ಗಿಡದ ಬೆಳವಣಿಗೆ ಮತ್ತೆ ಇತರೆ ವಿಚಾರಗಳು? ಗಿಡ ಸ್ವಲ್ಪ ಹಸಿರು ಬಂದಂಗೆ ಕಾಣ್ತವೆ, ಗಿಡ ತೋಟದಲ್ಲಿ ಚಂದ ಕಾಣ್ತವೆ. ಮತ್ತೆ ಇನ್ನ ಏಲಕ್ಕಿ ಈಗ ನಾವು ಹೊಡೆದ್ಮೇಲೆ ಅದು ಕಾಯಿ ಸ್ವಲ್ಪ ಹಸಿರು ಬಂತು, ಗಿಡನೂ ಸ್ವಲ್ಪ ಹಸಿರು ಮಾಡ್ಕೊಂಡಿದ್ರಿ. ಸಣ್ಣ ಜಾಗದಲ್ಲಿ ನೀವು ಏಲಕ್ಕಿ ಕಾಫಿಯನ್ನ ಬೆಳೀತಾ ಈ ಕಡೆ ಕೂಲಿ ಕೆಲಸಗಳನ್ನು ಮಾಡ್ಕೊಂತ ಜೀವನ ಮಾಡ್ತಿದ್ರಿ. 30 ಸೆಂಟ್ಸ್ ಜಾಗದಲ್ಲಿ ಹೋದ ವರ್ಷ ಏಲಕ್ಕಿ ಮತ್ತು ಕಾಫಿಯಿಂದ ಎಷ್ಟು ಸಿಕ್ಕಂತಾಯ್ತು? ನೀವೇ ಎಲ್ಲ ಕೆಲಸಗಳನ್ನ ಮಾಡ್ಕೊಳ್ತೀರಲ್ವಾ? ನಾವೇ ಮಾಡ್ಕೋತೀವಿ, ನಮ್ಮ ಮನೆ ಕೆಲಸ ಇದ್ದಾಗ ನಾವು ಮಾಡ್ಕೋತೀವಿ, ಮತ್ತೆ ಕೂಲಿ ಬರ್ತೀವಿ. ಗಿಡ ಎತ್ತರವಾಗಿ ಬೆಳೆದವಲ್ಲ ಏಲಕ್ಕಿ, ಹೇಗೆ ಸಿಂಪರಣೆ ಮಾಡ್ತೀರಿ, ಯಾವಾಗ ಸಿಂಪರಣೆ ಮಾಡ್ತೀರಿ? ದುಕಾನ್ ಎತ್ತರ ಬೆಳೆದಂಗ ಸಿಂಪರಣೆ ಮಾಡ್ತೀರಮ್ಮ? ಒಂದು ತಿಂಗಳಿಗೊಂದ್ಸರಿ ಅಲ್ಲಿಗೆ ಹೊಡೆದು ಬೆಳಿಗ್ಗೆ 6 ಗಂಟೆಯಿಂದ 10 ಗಂಟೆಯೊಳಗೆ ಮುಗಿಸುತ್ತೆ. ಸಿಂಪರಣೆ ಮಾಡುವಾಗ ಏನ್ ಅನ್ಸುತ್ತೆ, ಏನಾದ್ರೂ ಅನಾನುಕೂಲ ಅಂತ ಅನ್ಸುತ್ತಾ ಅಥವಾ ಬಹಳ ಖುಷಿಯಾಗಿ ಸಿಂಪರಣೆ ಮಾಡ್ತೀರಾ? ಹೇಗೆ ಖುಷಿಯನ್ನ ಬಳಕೆ ಮಾಡ್ಕೊಳ್ತಾ ಇದ್ರಲ್ಲಮ್ಮ, ಕಾಫಿ ಮತ್ತು ಏಲಕ್ಕಿಗೆ ಕೀಟ ರೋಗಗಳ ಒಂದು ಬಾಧೆ ಅಥವಾ ಹಾನಿ? 2 ತಿಂಗಳು ಬಿಟ್ಟಿದ್ದೆ, 2 ತಿಂಗಳು ಬಿಡಬಾರ್ದಾಯ್ತು, 1.5 ತಿಂಗಳಿಗೆ ನಾವು ಹೊಡೆದಿದ್ರೆ ಸ್ವಲ್ಪ ಹುಳ ಎಲ್ಲ ಕಡಿಮೆ ಆಗುತ್ತೆ. ನೋವಾಲ್ಗೆ ನಮಗೆ ಸ್ವಲ್ಪ ಎಲ್ಲ ಕಡಿಮೆ ಆಯ್ತದೆ ಅಂದ್ರೆ ಟೈಮಿ ಸರಿಯಾಗಿ ಉಪಯೋಗಿಸ್ಕೋಬೇಕು, ಅಷ್ಟು ಉಪಯೋಗಿಸಕ್ಕೆ ಒಂದೊಂದು ಟೈಮ್ ಆಗಕ್ಲ, ಅದೇ ತೊಂದರೆ ಆಗೋದು ಅಷ್ಟೆ. ಸ್ನೇಹಿತರೆ, ಸೋಮವಾರಪೇಟೆ ತಾಲೂಕು ತಾಕೇರಿ ಗ್ರಾಮದ ಇಂದಿರಾ ಅವರು ನುವಾಲ್ ಕೊಡಗು ಅಲ್ದಲನೆ ಹಾಸನ ಅಲ್ದಲನೆ ರಾಜ್ಯದ ಬೇರೆ ಬೇರೆ ಭಾಗಗಳಲ್ಲಿ ರೈತರು ನುವಾಲ್ಗಿ ದ್ರಾವಣವನ್ನ ಬೇರೆ ಬೇರೆ ಬೆಳೆಗಳಲ್ಲಿ ಬಳಕೆ ಮಾಡಿಕೊಂಡು ಪ್ರತಿಫಲವನ್ನ ಕಂಡಿದ್ದಾರೆ. ಹೆಚ್ಚಿನ ಮಾಹಿತಿಗೆ 8426-7626-7651. ಇದುವರೆಗೆ ನುವಾಲ್ಗಿ ದ್ರಾವಣದ ಬಳಕೆ ಮತ್ತು ಲಭ್ಯತೆ ಕುರಿತ ಪ್ರಾಯೋಜಿತ ಕಾರ್ಯಕ್ರಮವು ಮೂಡಿಬಂತು. ಕಾರ್ಯಕ್ರಮದ ನಿರ್ಮಾಣ ರೈತ ಬಾಂಧವರೇ, ಈಗ ಕೇಳೋಣ ಪೇಟೆ ಧಾರಣೆಯನ್ನು. ಕೃಷಿ ಉತ್ಪನ್ನ ಮಾರುಕಟ್ಟೆಯವರು ಕಳುಹಿಸಿರುವ ಪೇಟೆ ಧಾರಣೆ ಪ್ರತಿ ಕ್ವಿಂಟಲ್ಗೆ ಕನಿಷ್ಠ ಹಾಗೂ ಗರಿಷ್ಠ ಪ್ರಮಾಣದಲ್ಲಿ ಈ ರೀತಿಯಾಗಿದೆ. ಮೊದಲಿಗೆ ಮಾನ್ವಿ ಕೃಷಿ ಉತ್ಪನ್ನ ಮಾರುಕಟ್ಟೆಯವರು ಕಳುಹಿಸಿರುವ ಪೇಟೆ ಧಾರಣೆ ಇನ್ನು ಭತ್ತ ಹಳೆ ಸೋನ ಮಸೂರಿ 2618 ರೂಪಾಯಿಗಳಿಂದ 3220 ಹೈಬ್ರಿಡ್ 44 8800 ರೂಪಾಯಿಗಳಿಂದ 9750